ನಿಮ್ಮ ಗಮನಕ್ಕೆ 7337827203. ಈಗ ಸಂಪರ್ಕ ಮಾಡ್ತಾ ಹೋಗಿ ಮಾತಾಡ್ತಾ ಹೋಗೋಣ. ನಮ್ಮ ಸಂಖ್ಯೆಯನ್ನ ನೆನಪು ಮಾಡ್ತದೆ ಶತ್ರುಗಳೇ, 200-006-0827-72 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಎಸ್ ಟಿ ಡಿ ಕೋಡ್ 08272-2200-006. ನೇರ ಪ್ರಸಾರದಲ್ಲಿ ಮಡಿಕೇರಿ ಆಕಾಶವಾಣಿಯಿಂದ ಕೃಷಿ ಸಿರಿ ಮೂಡಿ ಬರ್ತಾ ಇದೆ ಶ್ರೋತೃಗಳೇ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಇದು. ರೈತ ಬಾಂಧವರು ಅನುಭವಗಳನ್ನು ಹಂಚಿಕೊಳ್ಬಹುದು, ರಸಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಬಹುದು. ರೈತ ಬಾಂಧವರೇ, ನಾಳೆ ಸಂಜೆ ಕಿಸಾನ್ ವಾಣಿಯಲ್ಲಿ ಅಗಾರುಡ್ ಬೆಳೆದಿರುವ ಸೋಮಾರಪೇಟೆ ತಾಲೂಕು ಕುಂಬೂರಿನ ಮಂಡೇಟಿರ ಅನಿಲ್ ಪೊನ್ನಪ್ಪ ಅವರ ಸಂದರ್ಶನವು ಬಿತ್ತರವಾಗ್ತಾ ಇದೆ. ಕಾಫಿ ತೋಟದಲ್ಲಿ ಚೆನ್ನಾಗಿ ಅಗಾರುಡ್ ಮರಗಳನ್ನು ಬೆಳೆದಿದ್ದರೆ, ನಾವು ಅವರ ಮನೆಗೆ ಅವರ ತೋಟಕ್ಕೆ ಹೋಗಿ ನೋಡ್ಕೊಂಡು ಬಂದ್ವಿ, ಚೆನ್ನಾಗಿದೆ ವಿಚಾರ. ಹಾಗೆ ಗುರುವಾರ 7ನೇ ತಾರೀಕು ತಾಕೇರಿ, ಗರ್ವಾಲೆ, ಶಾಂತಳ್ಳಿ ಮುಂತಾದ ಕಡೆ ಬೆಳೀತಾರೋ ಕಾಳುಮೆಣಸು ಯಾಕೋ ಸರಿಯಾಗಿ ಇಳುವರಿ ಕೊಡ್ತಾ ಇಲ್ಲ ಅಂತ ಅನ್ಕೊಂಡು ಕೊರಗೋದಿದೆಯಲ್ಲ, ಈ ಒಂದು ನಿಟ್ಟಿನಲ್ಲಿ ಸುಧಾರಣೆ ಮಾಡಿಕೊಂಡು ಇಳುವರಿ ಪಡೆಯುತ್ತಿರುವ ತಾಕೇರಿಯ ಎನ್ ಟಿ ಸುಬ್ಬಯ್ಯ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ತಿದ್ದಾರೆ. ಶುಕ್ರವಾರ ನಾರಿ ದಾರಿ, ಇದರಲ್ಲಿ ಸೋಮಾರಪೇಟೆ ತಾಲೂಕು ತಾಕೇರಿಯ ಮಲ್ಲಾಜಿರ ಚಂದ್ರಕಲಾ ಅವರೊಡನೆ ಸಂದರ್ಶನ ಇದೆ. ಕರೆಗಳನ್ನ ಮಾಡ್ತದ್ರಿ, ಮಾತಾಡ್ತಾ ಹೋಗೋಣ. ನಮಸ್ಕಾರ, ಯಾರ್ ತಾವು? ನಾವು ಇದು ಬೆಳ್ತಂಗಡಿ ತಾಲೂಕು ಮಠವಳ್ಳಿ ಗ್ರಾಮದಿಂದ. ಬೆಳ್ತಂಗಡಿ ತಾಲೂಕು ಎಂತ ಊರಂದ್ರಿ? ಮಠವಳ್ಳಿ ತಾಲೂಕು. ಹೆಸರೇನಂದ್ರಿ? ಶ್ರೀಮಂದರ ಅಂತ. ಶ್ರೀಮಂದರ ಅಂತ ಸರ್. ದಾಮೋದರನ ಎಂತದ್ದು? ದಾಮೋದರ, ದಾಮೋದರ ಅಂತ. ದಾಮೋದರ. ದಾಮೋದರ ಅವರು, ನಿಮ್ ಕಡೆಗೆ ಹೇಗಿದೆ ಪರಿಸ್ಥಿತಿ? ಮಳೆದು ಮಳೆ ತುಂಬಾ ಜೋರಾಗಿ ನೆರೆ ಬಂದಿದೆ ಸರ್. ನೆರೆ ಬಂದಿದೆ? ನೆರೆ ಬಂದಿದೆಯಲ್ಲ. ಅಲ್ಲಿ ಏನು ಅನಾನುಕೂಲಗಳು ಅನುಕೂಲಗಳು? ಏನಿಲ್ಲ, ತೊಂದರೆ ಇಲ್ಲ ಅಯ್ಯ. ಹಾ, ತೊಂದರೆ ಇಲ್ಲ ಅಯ್ಯ. ನೆರೆ ಬಂದ್ರೂ ತೊಂದರೆ ಇಲ್ವಾ? ಇಲ್ಲ, ತೊಂದರೆ ಇಲ್ಲ. ಓ, ಮಳೆ ಬಂದು ತುಂಬಾ ಜೋರು ಮಳೆ ಬರ್ತಾ ಇದೆ ಅಷ್ಟೇ. ಅಂತೇನ್ ಸಮಸ್ಯೆ ಇಲ್ಲ? ಸಮಸ್ಯೆ ಏನಿಲ್ಲ. ಹಾ, ಏನು ತೊಂದರೆಗಳು ಆಗಿರೋದೇನು ನಿಮ್ಗೆ ಕಂಡಿಲ್ಲ ಅಲ್ವಾ? ಇಲ್ಲ, ಅದು ಕೃಷಿ ಮಾಡ್ತಾ ಇರುವಾಗ ಸ್ವಲ್ಪ ತೊಂದರೆ ಆಗ್ತದೆ ಅಷ್ಟೇ. ಹೌದು, ಅತಿಯಾದ ಮಳೆ ಬರ್ತಾ ಇದ್ರೆ ಸಮಸ್ಯೆನೆ ಅಲ್ವಾ? ಮುಂದೆ ಅನುಕೂಲ ಆಗ್ತದೆ, ಅಂತರ್ಜಲ ಸುಧಾರಣೆ ಆಗುತ್ತೆ, ಬೇಸಿಗೆಯಲ್ಲಿ ನೀರು ಸಿಗುತ್ತೆ ಅಲ್ವಾ? ಹೌದು ಹೌದು. ದಾಮೋದರ್ ಅವರೇ, ನಿಮಗೆ ಪ್ರಶ್ನೆ. ವೆನಿಲ್ಲಾ ನೋಡಿದಿರಲ್ವ? ಯಾವ್ದು? ವೆನಿಲ್ಲಾ. ವೆನಿಲ್ಲಾ ನೋಡಿದೆ. ಹೆಂಗಿರುತ್ತ ಅದು? ಎಲೆ ಎಲೆ ಬಳ್ಳಿ. ಬಳ್ಳಿ, ಅದೇ ಬಳ್ಳಿಯಲ್ಲಿ ಎಲೆ ಇರುತ್ತೆ. ವೆನಿಲ್ಲಾ ಬಳ್ಳಿ. ಹೌದು, ಎಲೆಯಲ್ಲಿ ಬಳ್ಳಿ ಮೂಡೋದು ಅಥವಾ ಎಲೆಯಲ್ಲಿ ಗಿಡ ಮೂಡೋದು ಇದೆ, ಆದ್ರೆ ಇದ್ರ ಎಲೆಯಿಂದ ಬಳ್ಳಿ ಬರೋದಿಲ್ಲ ಅಲ್ವಾ? ಹೌದು. ನೀವೇನಾದ್ರೂ ಹಾಕೊಂಡಿದ್ದೀರಾ ವೆನಿಲ್ಲಾವನ್ನ? ನಮ್ಮ ಕಡೆ ಹಾಕಿಲ್ಲ ಸರ್. ಓಹೋ, ಯಾರು ಹಾಕೊಂಡಿಲ್ವಾ ನಿಮ್ಮನ್ನು ಸೇರ್ಕೊಂಡು? ಇಲ್ಲ, ಹಾಕಿಲ್ಲ ಸರ್. ಯಾಕೆ? ನಮ್ಮಲ್ಲಿ ಈ ಕಡೆ ಭತ್ತ ಮತ್ತೆ ತೆಂಗು ಅಡಿಕೆ ತೋಟ ಮಾತ್ರ ಮಾಡಿದ್ವಿ. ಏ, ಮನೆ ಹತ್ತಿರದಲ್ಲೇ 10-20 ವೆನಿಲ್ಲಾ ಬಳ್ಳಿಗಳನ್ನ ಬೆಳೆಸಿದ್ರೆ ಒಳ್ಳೆ ಬೆಲೆ ಬಂತಂದ್ರೆ ಅದೇ 50,000-1,00,000 ರೂಪಾಯಿ ದುಡ್ಡು ಆಗ್ಬಿಡುತ್ತೆ. ಕೆಲವೊಬ್ರು ಈ ವಿಳ್ಯದೆಲ್ಲ ಬೆಳೆಸ್ಕೊಂಡಂಗೆ ಮನೆ ಸುತ್ತಮುತ್ತನೆ ಬೆಳೆಸ್ಕೊಂಡು ಒಳ್ಳೆ ದುಡ್ಡು ಮಾಡಿರೋ ಸಂದರ್ಭಗಳನ್ನ ನಾವು ನೆನಪು ಮಾಡ್ಕೊಳ್ಬೇಕು. ಒಟ್ಟಾರೆ ವೆನಿಲ್ಲಾ ನಿಮಗೆ ಪರಿಚಯ ಇದೆ ಅಲ್ವಾ? ಹೌದು. ಅದರಲ್ಲಿ ಪರಾಗಸ್ಪರ್ಶ ಮಾಡ್ಬೇಕು ನಾವು ಅಲ್ಲ ಕೈಯಿಂದ. ಹೌದು. ಈ ಪರಾಗಸ್ಪರ್ಶ ಮಾಡಿ ಎಷ್ಟು ತಿಂಗಳಲ್ಲಿ ವೆನಿಲ್ಲಾ ಕಾಯಿಗಳು ಬಲಿತವೆ ಅಂತ ಅನ್ಕೊಂಡು ಹೇಳ್ಬೋದಾ? ಒಂದು ವರ್ಷ ಬೇಕಾ? ಒಂದು ವರ್ಷ ಬೇಕಂತ ಹೇಳ್ತೀರಲ್ವಾ? ಹೌದಲ್ವಾ? ನೋಡೋಣ ಮುಂದಿನವರು ಏನ್ ಹೇಳ್ತಾರೆ, ಆಲಿಸ್ತಾ ಇರಿ. ಧನ್ಯವಾದ. ಕೇಳಿದ್ರೆ ನಿಮ್ಮ ಮುಂದೆ ಪ್ರಶ್ನೆ ಇದೆ. ಪರಾಗಸ್ಪರ್ಶ ಮಾಡಿದ ಬಳಿಕ ಎಷ್ಟು ತಿಂಗಳಲ್ಲಿ ವೆನಿಲ್ಲಾ ಕಾಯಿಗಳು ಬಲಿತವೆ, ಮಾರಾಟಕ್ಕೆ ಅವುಗಳನ್ನ ಕೀಳಬಹುದು? ಕೊಡಗಿನಲ್ಲೂ ವೆನಿಲ್ಲಾ ಬಳ್ಳಿಗಳನ್ನ ಬೆಳೆಸಿರೋರಿದ್ದಾರೆ, ಅಚ್ಚುಕಟ್ಟಾಗಿ ಪೋಷಣೆ ಮಾಡಿ ಅದರಲ್ಲಿ ದುಡ್ಡನ್ನ ಮಾಡಿಕೊಂಡಿರೋರಿದ್ದಾರೆ. ಮಲೆನಾಡಿನಲ್ಲಿ ವೆನಿಲ್ಲಾ ಸೊಗಸಾಗಿ ಬರುತ್ತೆ, ಮುದ್ದಿನ ಬೆಳೆ. ಮುಂದಿನ ಕರೆ. ನಮಸ್ಕಾರ, ಯಾರ್ ತಾವು? ನಮಸ್ತೆ ಸರ್, ನಮ್ಮ ಆಲ್ದರಿಂದ ಮಹಾದೇವ್ ಮಾತಾಡ್ತಾ ಇರೋದು. ಮಹಾದೇವ್ ಅವರು ಎಲ್ಲಿಂದ? ಮಾಲ್ದಾರೆ ಸರ್. ಮಾಲ್ದಾರೆ. ಮಾಲ್ದಾರೆ. ನಿಮ್ ಕಡೆಗೆ ಹೇಗಿದೆ ಮಳೆ? ಮಳೆ ಕಳೆದ ವರ್ಷಕ್ಕೆ ಹೋಲ್ಸಿದ್ರೆ ಸ್ವಲ್ಪ ಕಡಿಮೆನೆ ಸರ್ ಮಳೆ. ಹೌದಾ? ಓ ಹೌದು. ಹೋದ ವರ್ಷಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ಕಡಿಮೆನೆ. ಹಾ ಕಡಿಮೆನೆ. ಇನ್ನು ಮುಂದೆ ಹೆಚ್ಚಿಗೆ ಆಗ್ಬೋದು ನಿಮ್ಗೆ ಅಲ್ವಾ? ಹಾ ಮುಂದೆ ಹೊಡಿಬಹುದು ಅಂತ ಕಾಣಿಸುತ್ತೆ. ನೋಡಿ ಹೊಡಿಬಹುದು ಬಿಡಬಹುದು ಅಂತ ಹೇಳ್ತಾರೆ, ಬರಬಹುದು ಅಂತ ಹೇಳಲ್ಲ. ಪದಗಳ ಬಳಕೆ ಪ್ರೀತಿಯಿಂದ ಬಳಸುವ ಪದಗಳಲ್ವಾ? ಹೌದು. ಮಹದೇವ್ ಈಗ ಪ್ರಶ್ನೆ ಕೇಳ್ತಾ ಇದ್ವಿ, ಪರಾಗಸ್ಪರ್ಶ ಮಾಡಿದ ಬಳಿಕ ಎಷ್ಟು ತಿಂಗಳಲ್ಲಿ ವೆನಿಲಾ ಕಾಯಿಗಳು ಬಲಿತವೆ ಮಾರಾಟಕ್ಕೆ ಅವುಗಳನ್ನು ಕೀಳಬಹುದು ಅಂತ? ಒಂದು 8 ತಿಂಗಳು ಬೇಕು ಸರ್. ಸರಿಯಾಗಿ ಹೇಳಿದ್ರಿ, ಸರಿಯಾಗಿ. ನಮ್ಮಲ್ಲಿ ಇದೆ ಸರ್ ವೆನಿಲಾ. ಹೌದಾ? ಹೌದು. ನೋಡಿ ಆದ್ರೂ ಈ ಕೆಲವೊಂದ್ಸರಿ ಬೆಳೆದವ್ರಿಗೂ ಏನೋ ಒಂದು 7, 8, 9 ಅನ್ನೋ ತರ ಮಾತಾಡದಿದೆ, ಆದ್ರೆ ನೀವು ಕರೆಕ್ಟ್ ಆಗಿ ಸರಿಯಾಗಿ ಹೇಳಿದ್ರಿ. ಎಷ್ಟಿದಾವ್ ನಿಮ್ಮಲ್ಲಿ ಬಳ್ಳಿ? ನಮ್ಮಲ್ಲಿ ಅಂತ ಹೇಳಿದ್ರೆ ನಾನು ಒಂದು ಎಲ್ಲಾರು ಮಾಡ್ತಾರ ಅಂತ ಹೇಳಿ ಹಂಗೆ ತಂದು ಒಂದು 10 ಬಳ್ಳಿ ಇದೆ ಸರ್. ಹಾ ಹಾ. 10 ಬಳ್ಳಿಯಿಂದ ಹೋದ ಸಾರಿ ಎಷ್ಟು ಸಿಕ್ತು, ಈ ಸಾರಿ ಎಷ್ಟು ಸಿಗ್ತಾ ಇದೆ? ಇಲ್ಲ ಸರ್ ಮಾರ್ಲಿಲ್ಲ, ಮಾರ್ಲಿಲ್ಲ ನಾವು. ಅಲ್ಲ ಕಾಯಿ ಬರ್ಲಿಲ್ವಾ? ಅಂದ್ರೆ ನಾವು ಸ್ವಲ್ಪ ಪ್ರಯೋಗ ಪರ್ಸ ಮಾಡಿದೆ. ಮಾಡಿದ ನಾವು ಮನೆ ಹತ್ರ ಇಲ್ಲ ಇವಾಗ, ಇವಾಗನು ಬಳ್ಳಿ ಇದೆ. ಆದ್ರೆ ನಾವು ಅದಕ್ಕೆ ನಿಲ್ತಾ ಇಲ್ಲ, ಮುಂದೆ ನೋಡ್ಬೇಕಷ್ಟೇ. ಇಲ್ಲ ನೀವು ಅಚ್ಚುಕಟ್ಟಾಗಿ ಅದನ್ನ ಪರಾಗಸ್ಪರ್ಶ ಮಾಡಿ ಚೆನ್ನಾಗಿ ಬೆಳೆಸಿದ್ರೆ ಅದರಲ್ಲೇ 10,000-20,000 ಹಾಕಿ ಇನ್ನೂ ಹೆಚ್ಚಿಗೆ ದುಡ್ಡು ಮಾಡಬಹುದಾಗಿತ್ತು. ಹೌದು ಸರ್. ಈಗ ಒಂದು 3-4 ವರ್ಷದಿಂದ ಒಳ್ಳೆ ಬೆಲೆ ಇರೋದ್ರಿಂದ. ಮತ್ತೇನು ಪರಾಗಸ್ಪರ್ಶ ಮಾಡಿದ ಬಳಿಕ ಏನ್ ನೀವೇನು ಅದಕ್ಕೆ ವಿಶೇಷವಾಗಿ ಕಾಳಜಿ ಬೇಕು ಅಂತದ್ ಏನಿಲ್ಲ. ಹೌದು. ಮಾಡಿ ಮಾಡಿ ಒಳ್ಳೇದಾಗ್ಲಿ. ನಮ್ಮ ಜೀವನದ ಅಭಿವೃದ್ಧಿಗೆ ನಾವೇ ಹೋರಾಟ ಮಾಡಬೇಕು ಅಲ್ವಾ? ಹೌದು ಸರ್. ಆಸಕ್ತಿಯಿಂದ ತೊಡಸ್ಕೊಳ್ಬೇಕು, ಅದೇ ಆನಂದ. ಹೌದು ಸರ್. ಆಗ್ಲಿ ಮಹದೇವ್, ನಮಸ್ಕಾರ, ಧನ್ಯವಾದ. ಕೇಳಿದ್ರೆ ಕೊಡಗಿನ ಕಾಫಿ ತೋಟಗಳಲ್ಲಿ ವೆನಿಲಾವನ್ನ ಆರಾಮಾಗಿ ಬೆಳ್ಕೊಳ್ಬಹುದು, ಅನುಕೂಲಗಳನ್ನು ಕಾಣಬಹುದು. ಪ್ರಯತ್ನ ಮಾಡಿ, ಕಷ್ಟ ಅಂತ ಅನ್ಕೋಬೇಡಿ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು ಮಾತಾಡಿ? ಹಲೋ. ಹಲೋ. ಹಾ, ನಿಮ್ಮ ಹೆಸರು? ವಾಸುದೇವ್ ಅಂದ್ರೆ ಚಂಬು ಗ್ರಾಮದಿಂದ. ವಾಸುದೇವ್ ಚಂಬು ಗ್ರಾಮದಿಂದ. ಹೌದೌದು. ವಾಸುದೇವ್ ಎಷ್ಟು ವರ್ಷದಿಂದ ರೇಡಿಯೋ ಕೇಳ್ತಿದ್ರಿ? ಕೇಳ್ತಾ ಇದೀಯಾ? ಕೇಳ್ತಾ ಇರ್ತೀರಿ. ಎಷ್ಟು ವರ್ಷದಿಂದ? 10-20 ವರ್ಷದಿಂದಲೇ ಕೇಳ್ತಾ ಇರ್ಬಹುದು. 10-20 ಅಜಗಜ ಅಂತ. ಹೌದಲ್ವಾ? ವಾಸುದೇವ್ ನಿಮ್ದು ತೋಟ ಎಷ್ಟಿದೆ, ಗದ್ದೆ ಎಷ್ಟಿದೆ, ಏನು ವಿಶೇಷ ಹೇಳ್ಬೋದಾ? ತೋಟ ಅಂದ್ರೆ ತೋಟ ಸ್ವಲ್ಪ ಕಡಿಮೆ, ನಮ್ಮದು ರಬ್ಬರು ಅಂದ್ರೆ ನಮ್ದು ಚಂಬು ಗ್ರಾಮ ಬರ್ತದೆ. ಚಂಬು ಗ್ರಾಮ ಇಲ್ಲಿ ಮಿಶ್ರ ಬೆಳೆ ಅಂದ್ರೆ ಅದಕ್ಕೆ ತೆಂಗಿನಕಾಯಿ ರಬ್ಬರು. ನೀವು ಒಳ್ಳೆ ಜಾಗದಲ್ಲಿ, ಒಳ್ಳೆ ಜಾಗದಲ್ಲಿ ನಿಂತ್ಕೊಂತೀರಾ? ಸ್ವಲ್ಪ ಕಡಿಮೆ ಇಲ್ಲಿ. ಹೌದು. ಈಗ ನಿಮ್ದು ಎಷ್ಟು ಎಕರೆ ತೋಟ ಇದೆ? ನಮ್ದೊಂದು ಸ್ವಲ್ಪ ಇದೆ, ಎಕರೆ ಅಂದ್ರೆ ಹೇಳಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಒಂದು 5-6 ಎಕರೆ ಇರ್ಬೋದು. ಓ, 5-6 ಎಕರೆ. ನೋಡಿ ಅಷ್ಟಿದ್ರು ಎಕರೆ ಅಂತ ಹೇಳಕ್ ಆಗಲ್ಲ ಅಂತ ಹೇಳ್ತೀರಿ? 5-6 ಎಕರೆ ಅಂದ್ರೆ ಏನು ಕಡಿಮೆ ಆಯ್ತಾ ವಾಸುದೇವ್? ಕಡಿಮೆ ಆಗ್ಲಿಲ್ಲ, ಆದ್ರೆ ಗುಡ್ಡಗಾಡಲ್ಲ, ಕಷ್ಟ ಕೆಲಸ ಇಲ್ಲಿ. ಅಲ್ಲ ಇದು ಏನ್ ಗೊತ್ತಾ, ಎಲ್ಲ ಕಡೆಗೆ ಹಿಂಗ ಮಾತಾಡ್ತಾರೆ. ಆ ಕಡೆ ಬಯಲ್ಸೀಮ್ಗೆ ಹೋದ್ರೆ ಅಯ್ಯೋ ಏನ್ ಬಿಸಿಲು, ನೀ ಮಳೆನೇ ಇಲ್ಲ ಅಂತ ಅಲ್ಲಿ ಮಾತಾಡ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ ಮಲೆನಾಡಿನವ್ರು ಏನ್ ಶ್ರೀಮಂತರು ನೋಡಿದ್ರೆ ಎಷ್ಟು ಚೆನ್ನಾಗಿದಾರಲ್ಲ ಅಂತ. ಇಲ್ಲಿ ಅವ್ರು ಹೇಳ್ತಾರೆ ವಿಪರೀತ ಮಳೆ, ಆ ಕಡೆ ಬಯಲ್ಸೀಮವ್ರು ಏನ್ ಸ್ವಚ್ಛ ಜೀವನ ಮಾಡ್ತಾರೆ ಅಂತ ಮಾತಾಡೋದಿದೆ. ಇರೋದ್ರಲ್ಲೇ ಸಂತೋಷ ಅನುಭವಿಸ್ಬೇಕಷ್ಟೇ. ಹೌದು. ಈಗ ನೀವು ಬೆಳೀತಾರದು ಅಡಿಕೆ ತೆಂಗು ರಬ್ಬರ್ ಇದೆಯಾ? ರಬ್ಬರ್ ಇದೆ. ಆಮೇಲೆ ಕೊಕ್ಕೋ ಗೇರು ಬೀಜ. ಓಹೋ, ಕೊಕ್ಕೋ ಗೇರು ಬೀಜ. ಭತ್ತ ಬೆಳ್ಕೊಂತೀರಾ? ಭತ್ತ ಇಲ್ಲ ಸರ್, ನಮ್ಮ ಕಡೆ ಗದ್ದೆ ಇಲ್ಲ. ಓಹೋ. ದನಕರುಗಳು ಇಟ್ಕೊಂಡಿದ್ದೀರಾ ವಾಸ್ತವ? ದನಕರುಗಳು ಉಂಟು ಸ್ವಲ್ಪ, ನಮ್ಮ ಒಂದೆರಡು ಅಷ್ಟೇ ಮತ್ತೆ. ಸರಿ, ಹೌದು, ಒಂದೆರಡು ದನಕರುಗಳು ಉಂಟು. ಮನೆ ಬಳಕೆಗೆ ಒಂಥರ ಉಪ್ಪಿನಕಾಯಿ ಇದ್ದಂಗೆ ಅದು. ಏನೇನೋ ಸಮಸ್ಯೆಗಳಿಂದ ಎಷ್ಟೋ ಜನ ಬೇಕೋ ಬೇಡ ಅನ್ನೋ ತರ ಆಗ್ಬಿಟ್ಟಿದೆ. ಏನೇನೋ ಸಮಸ್ಯೆಗಳು ಇರಲಿ, ತೊಂದರೆ ಇಲ್ಲ, ಆದರೂ ಅಷ್ಟು ಇಟ್ಕೊಂಡಿದ್ದೀರಲ್ಲ ಅನ್ನೋ ಸಂತೋಷ. ಹೌದು. ವಸುದೇವ್, ತಾವು ಒಂದು ಪ್ರಶ್ನೆಗೆ ಉತ್ತರ ಹೇಳ್ತೀರಾ ನೋಡಿ. ಬಲ್ಬ್ ಅಂದ್ರೆ ಏನ್ ಹೇಳಿ? ಬಲ್ಬ್ ನಮ್ಮ ಬೆಳಕು ಕೊಡುವಂತ. ಬೆಳಕು ಕೊಡುವಂತ ಬಲ್ಬ್ ಅಲ್ವಾ? ಹೌದು, ನಿಜಾಗಿ ಸರಿಯಾಗಿ ಹೇಳಿದ್ರೆ. ಬಲ್ಬ್ ಅಂದ್ರೆ ಮನೆಯಲ್ಲಿ ಬೆಳಕು ಕೊಡೋ ಆ ಬುರುಡೆಗೆ ಹೇಳ್ತಾರಲ್ವಾ, ತಲೆ ಬುರುಡೆ ಅಲ್ಲ, ದೀಪದ ಬುರುಡೆ. ಹೌದು, ಇಂಗ್ಲಿಷ್ ನಲ್ಲಿ ಬಲ್ಬ್ಸ್ ಬಲ್ಬಿಲ್ ಅಂತ ಕರೀತಾರೆ ಕೆಲವೊಂದು ಪದಾರ್ಥಗಳಿಗೆ, ಕೃಷಿ ಸಂಬಂಧಿ ಪದಗಳಿಗೆ ಬಲ್ಬ್ಸ್ ಬಲ್ಬಿಲ್ ಅಂತ ಕರೀತಾರೆ. ನೋಡಿ, ನಮ್ಮ ಇಂಗ್ಲಿಷ್ ಪದಗಳು ನಮ್ಮ ಜೀವನದಲ್ಲಿ ಅನೇಕ ಸಂದರ್ಭದಲ್ಲಿ ಬಂದ್ಬಿಡ್ತು, ದಿನನಿತ್ಯ ನಾವು ಮಾತಾಡ್ತಾ ಇರ್ತೀವಿ ಅಲ್ವಾ. ಈಗ ಬಲ್ಬ್ ಅಂತಂದ್ರೆ ನಿಮ್ಗೆ ತಕ್ಷಣ ನೆನಪಾಗಿದ್ದು ಬೆಳಕು ಕೊಡುವ ಬುರುಡೆ. ಆದ್ರೆ ಬಲ್ಬ್ಸ್ ಬಲ್ಬಿಲ್ ಅನ್ಕೊಂಡು ಕೃಷಿಯಲ್ಲಿ ಬಳಕೆ ಆಗ್ತದವೆ ಪದಗಳು, ಯಾವುದಕ್ಕೆ ಅಂತ ಹೇಳ್ಬೋದಾ? ಬಲ್ಬ್ಸ್ ಬಲ್ಬ್ಸ್ ಅಂತ ಹೇಳ್ತಾರೆ, ಬಲ್ಬ್ಸ್ ಬಲ್ಬಿಲ್. ಹೌದು, ಕೃಷಿಯಲ್ಲಿ. ಹೌದು, ಕೃಷಿಯಲ್ಲಿ ಸ್ವಲ್ಪ ಕಡಿಮೆ ಬಳಕೆ ಬರೋದು ಅಂದ್ರೆ ರೈತರು ಬಳಸೋದ್ ಕಡಿಮೆ. ಇಂಗ್ಲಿಷ್ ನಲ್ಲಿ ಈ ಬಿ ಎಸ್ ಸಿ ಕೃಷಿ ಓದೋರು ಮತ್ತೆ ಇನ್ನು ವೈಜ್ಞಾನಿಕವಾಗಿ ಸಂಶೋಧನೆ ಮಾಡೋರು ಈ ಪದಗಳನ್ನ ಬಳಕೆ ಮಾಡ್ತಾರೆ, ಸಂಶೋಧನಾ ಗ್ರಂಥಗಳಲ್ಲಿ ಇದು ಉಲ್ಲೇಖ ಆಗ್ತದೆ. ಆದ್ರೆ ಇದೇನು ತುಂಬಾ ಕಷ್ಟವಾದ ಪದ ಏನಲ್ಲ. ಈಗ ಬಲ್ಬನ ನಿಮಗೆ ಪರಿಚಯ ಇದೆ, ಬಲ್ಬನ ನಿಮಗೆ ಪರಿಚಯ ಇದೆ, ಬಲ್ಬ್ಸ್ ಬಲ್ಬ್ಸ್ ಅನ್ನೋದು ಪರಿಚಯ ಇಲ್ಲ ಅಷ್ಟೇ ಅಲ್ವಾ? ಹೌದೌದು, ಅದು ಎಷ್ಟೋ ಜನಗಳಿಗೆ ಗೊತ್ತಿಲ್ಲ ಇದು ಬಲ್ಬ್ಸ್ ಅಂತ ಅಂದ್ರೇನು, ಬಲ್ಬಿಲ್ ಅಂತಂದ್ರೆ ಏನು ಅಂತ ಅನ್ಕೊಂಡು. ತಾವು ಏನ್ ಓದಿದ್ರಿ ವಾಸ್ತೇವಣ್ಣ? ಓಕೆ ಓಕೆ, ಅಲ್ಲ ಆದ್ರೂ ಎಷ್ಟೋ ಜನಗಳಿಗೆ ಇಂಗ್ಲಿಷ್ ಪರಿಚಯ ಇದೆ, ಏನ್ ಕಷ್ಟ ಏನಿಲ್ಲ ಅಲ್ವಾ? ನೋಡೋಣ, ಮುಂದಿನ ಕರೆ ಯಾರು ಮಾಡ್ತಾರೆ ಗಮನಿಸ್ಕೊಂಡು ಅವ್ರು ಏನು ಉತ್ತರ ಹೇಳ್ತಾರೆ, ಆಗ್ಲಿಲ್ಲ ಅಂದ್ರೆ ತಿಳಿಸ್ತೀವಿ. ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸೇರಿ ಮೂಡಿ ಬರ್ತಾ ಇದೆ. ಸಂಪರ್ಕ ಮಾಡಿ ಮಾತನಾಡಿ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಬಹುದು, ಹಾಗೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಏನು ಮುಜುಗರ ಇಟ್ಕೋಬೇಡಿ, ಉತ್ತರ ಗೊತ್ತಾಗ್ಲಿಲ್ಲ ಅಂತ ಅನ್ಕೊಂಡು ಏನು ಸಂಕೋಚ ಮಾಡ್ಕೊಳ್ಳೋದು ಬೇಡ. ಕರೆ ಬಂತು, ಪ್ರಶ್ನೆ ತಮಗೆ ಗೊತ್ತಿರಬೇಕಂತ ಇವ್ರನ್ನ ಕೇಳ್ತಾ ಇದೀವಿ. ನಮಸ್ಕಾರ, ತಮ್ಮ ಹೆಸರು, ನಿಮ್ಮ ಹೆಸರೇನಂದ್ರಿ? ಪ್ರಶ್ನೆ ಹೀಗಿದೆ ಶ್ರೋತೃಗಳೇ, ಬಲ್ಬ್ ಅಂದ್ರೆ ಬೆಳಕಿನ ಬುರುಡೆ, ಹಿಂದೆ ಬಲ್ಬ್ಗಳು ಬರ್ತಾ ಇದ್ವು ನೋಡಿ, ಈಗಲೂ ಎಲ್ ಇ ಡಿ ಬೆಳಕು ಕೊಡುವ ಬಲ್ಬ್ಗಳನ್ನು ಉಪಯೋಗಿಸ್ಕೊಳ್ತೀವಿ. ಮುಂದಿನ ಕರೆ, ನಮಸ್ಕಾರ, ರೇಡಿಯೋ ಸದ್ದು ಕಡಿಮೆ ಮಾಡಿ. ನಿಮ್ಮ ಹೆಸರು, ನಿಮ್ಮ ಹೆಸರು, ರೇಡಿಯೋ ಸದ್ದು ಕಡಿಮೆ ಮಾಡ್ಕೊಂಡು ಮಾತಾಡ್ತೀರಾ? ರೇಡಿಯೋ ಸದ್ದು ಕಡಿಮೆ ಮಾಡ್ಕೊಂಡು ಮಾತಾಡಿ. ಇಲ್ಲ, ಅವರಿಗೆ ಹತ್ತಿರದಲ್ಲೇ, ರೇಡಿಯೋ ಹತ್ತಿರದಲ್ಲೇ ನೀವು ಮಾತಾಡಿಬಿಟ್ರೆ ನಿಮ್ಮ ಧ್ವನಿ ರೇಡಿಯೋ ಸ್ಪೀಕರ್ ಧ್ವನಿ ಎರಡೂ ಸೇರಿಬಿಟ್ಟು ಗದ್ದಲ ಮಾಡಿಬಿಡ್ತವೆ, ಗಲಾಟೆ ಮಾಡಿಬಿಡ್ತವೆ ಶ್ರೋತೃಗಳೇ. ಅದಕ್ಕೆ ರೇಡಿಯೋದಿಂದ ಸ್ವಲ್ಪ ದೂರ ಇರ್ರಿ, ನಿಮ್ಮ ಧ್ವನಿನೂ ಕೇಳಲಿಕ್ಕೆ ಅನುಕೂಲ ಆಗ್ತದೆ, ನಾವು ನೀವು ಮಾತಾಡ್ಬೋದು. ಬಲ್ಬ್ ಇದು ನಿಮಗೆ ಅನೇಕರಿಗೆ ಗೊತ್ತಿದೆ, ಆದರೆ ಕೃಷಿಯಲ್ಲಿ ಬಳಸುವ ಬಲ್ಬ್ಸ್ ಬಲ್ಬಿಲ್ ಅಂದರೆ ಏನು ಅನ್ಕೊಂಡು ಹೇಳ್ಬೋದಾ ನೋಡಿ, ಪ್ರಯತ್ನ ಮಾಡಿ. ರೈತ ಬಂಧುಗಳೇ, ಬರುವ ಸೋಮವಾರ 11ನೇ ತಾರೀಕು ಶುಂಠಿ ಕೃಷಿ ಕುರಿತು ಸಲಹೆಗಳನ್ನು ನೀಡುತ್ತಿದ್ದಾರೆ ನಮ್ಮ ಕಿಸಾನ್ ವಾಣಿಯಲ್ಲಿ, ಮಡಿಕೇರಿ ಆಕಾಶವಾಣಿ ಮೂಲಕ ಪ್ರಸಾರವಾಗ್ತಾ ಇದೆ ಕಾರ್ಯಕ್ರಮ. ಡಾಕ್ಟರ್ ಎಚ್ ಜೆ ಅಕ್ಷಿತ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮಡಿಕೇರಿ ತಾಲೂಕು ಅಪ್ಪಂಗಳದ ಭಾರತೀಯ ಸಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕಚೇರಿಯಲ್ಲಿ ತಜ್ಞರಾಗಿದ್ದಾರೆ ಡಾಕ್ಟರ್ ಎಚ್ ಜೆ ಅಕ್ಷಿತ ಅವರು. ಮಂಗಳವಾರ, ಪ್ರತಿ ಮಂಗಳವಾರ ಈ ಸಮಯಕ್ಕೆ ಕೃಷಿ ಸಿರಿ ಮೂಡಿ ಬರ್ತಾ ಇದೆ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ. ಮುಂದಿನ ಬುಧವಾರ ಆರ್ಥಿಕ ಬೆಳೆ ಅಗಾರ್ವುಡ್ ಈ ಕುರಿತು ಮಾತನಾಡುತ್ತಿದ್ದಾರೆ ಎಂ ಟಿ ಸಚಿನ್ ಅವರು. ಕೊಡಗಿನಲ್ಲಿ ಅಗಾರ್ವುಡ್ ಅನ್ನು ಬೆಳೆದಿರಿದರೆ ಕಟಾವು ಶುರುವಾಗಿದೆ. ನಾಳೆ ಮಂಡೇಟಿರ ಅನಿಲ್ ಪನ್ನಪ್ಪ ಅವರು ಮಾತನಾಡ್ತಿದ್ದಾರೆ, ಕುಂಬೂರು ಗ್ರಾಮದವರು, ಚೆನ್ನಾಗಿ ಬೆಳೆದಿದ್ದಾರೆ. ಕಾಫಿ ತೋಟದಲ್ಲಿ ಸೊಗಸಾಗಿ ಅಗಾರ್ವುಡ್ ಮರಗಳು ಬೆಳೆದಿರೋದನ್ನು ನಾವು ನೋಡಿದ್ವಿ. ಮುಂದಿನ ಗುರುವಾರ ಅಡಿಕೆ ಕೃಷಿಯಲ್ಲಿನ ಅನುಭವಗಳನ್ನು ತಿಳಿಸಿದರೆ ಸೋಮವಾರಪೇಟೆ ತಾಲೂಕು ಕುಂಬೂರಿನ ಬಿಡಿ ಮಂಜುನಾಥ್ ಅವರು. ಮಂಜುನಾಥ್ ಅವರು ಹಾಗೆ ಸಹಜವಾಗಿ ಬೆಳೆಸ್ಕೊಂತ ಬಂದರು, ಈಗ ಅಗಾಧವಾಗಿ ಅವರಿಗೆ ಆನಂದ ಆಗಿದೆ. ಯಾಕೆಂದರೆ ಒಳ್ಳೆ ಬೆಲೆ, ಒಳ್ಳೆ ದುಡ್ಡು. ಮುಂದಿನ ಕರೆ. ನಮಸ್ಕಾರ. ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿ ಮಾತಾಡ್ತೀರಾ? ಕೇಳ್ತಾ ಇದೆಯಾ? ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿ. ಕೇಳ್ತಾ ಇದೆಯಾ? ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿ, ರೇಡಿಯೋದಿಂದ ಈ ಕಡೆ ಬನ್ನಿ. ಹಾ, ನಿಮ್ಮ ಹೆಸರು? ಇಲ್ಲ, ಅವರು ಧ್ವನಿ ನಮಗೆ ಕೇಳ್ತಾ ಇಲ್ಲ ಸರಿಗೆ, ಅಥವಾ ನಮ್ಮ ಧ್ವನಿ ಅವರಿಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆಲ್ಲ ಗೊತ್ತಿಲ್ಲ. ಅವ್ರ ಧ್ವನಿ ನಮಗೆ ಕೇಳ್ತಾ ಇದೆ, ಆದರೆ ನಾವು ಹೇಳೋದು ಅವರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಅನಿಸುತ್ತೆ. ಶುಕ್ರವಾರ 15 ತಾರೀಕು ಪ್ರಸ್ತುತ ಕೃಷಿ ಪರಿಸ್ಥಿತಿಗಳನ್ನು ಅವಲೋಕಿಸುವ ಕಾರ್ಯಕ್ರಮ ನಾಡು ನಾಡಿ, ಇದರಲ್ಲಿ ಡಾಕ್ಟರ್ ಜೆ ವೆಂಕಟೇಶ್ ಮತ್ತು ಕೋಳಿಮಾಡ ಪಿ ಹರೀಶ್ ಅವರೊಡನೆ ಸಂವಾದ ಇದೆ. ಶ್ರೋತೃಗಳೇ, ಯಾರು ನೋಡೋಣ. ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ? ಕೇಳ್ತಾ ಇದೆಯಾ? ಇಲ್ಲ, ಪದೇ ಪದೇ ಅವರೇ ಸಂಪರ್ಕ ಮಾಡ್ತಿದ್ರೆ. ಶ್ರೋತೃಗಳೇ, ಬೇರೆಯವ್ರು ಪ್ರಯತ್ನ ಮಾಡಿ. ನೀವು ಆಸಕ್ತಿಯಿಂದ ಆಲಿಸ್ತಾ ಇರ್ತೀರಿ, ನಮಗೆ ಮಾರ್ಗ ಸಿಗೋದಿಲ್ಲ ಅಂತ ಮಾತಾಡೋದಿದೆ. ಅನುಭವಸ್ಥರು ಎಷ್ಟೋ ಜನ ಕೊಡಗಿನಲ್ಲಿದ್ದೀರಿ, ಹೊರಗಡೆ ಜಿಲ್ಲೆಗಳಲ್ಲೂ ಕಾರ್ಯಕ್ರಮವನ್ನು ಕೇಳ್ತಾ ಇರ್ತೀರಿ. ಕೃಷಿ ಪ್ರಧಾನವಾದ ಈ ನಾಡಿನಲ್ಲಿ ಎಷ್ಟೋ ಜನ ನಾವ್ಯಾಕೆ ಸಂಪರ್ಕ ಮಾಡಬೇಕು, ಬೇರೆಯವರು ಮಾತಾಡ್ತಾರಲ್ಲ ಅವ್ರದ್ದೇ ಕೇಳಿ ಸಂತೋಷ ಪಡೋಣ ಅಂತ ಹೇಳೋದಿದೆ. ಆದರೂ ನಿಮ್ಮಲ್ಲಿನೂ ವಿಶೇಷ ವಿಚಾರಗಳಿರ್ತವೆ ಶ್ರೋತೃಗಳೇ, ಪ್ರಯತ್ನ ಮಾಡಿ. ನಿಮ್ಮ ರೇಡಿಯೋ ಪಕ್ಕದಲ್ಲಿ ಒಂದು ಪೆನ್ನು ಹಾಳೆಯನ್ನು ಇಟ್ಕೊಂಡ್ರೆ ನಮ್ಮ ನಿಲಯವನ್ನು ಸೇರಿಕೊಂಡು ನಿಮಗೆ ಹತ್ತಿರ ಇರುವ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಆಲಿಸ್ತಾ, ಪ್ರಮುಖವಾದ ಸಂಗತಿಗಳನ್ನು ಕೇಳ್ತಾ, ನಿಮ್ಮ ಬೆಳವಣಿಗೆಗೆ ಪೂರಕವಾಗಿ ನೀವು ಮಾಹಿತಿಯನ್ನು ಉಪಯೋಗಿಸ್ಕೊಳ್ಬೋದು. ಕೇಳಿದ್ರೆ ರೈತ ಬಾಂಧವರೇ, ಕೃಷಿ ಸಿರಿ ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಬಿತ್ತರವಾಗ್ತಾ ಇದೆ. ಮಾತಾಡಿ 0822-2200-006 2000-006 ಈ ಸಂಖ್ಯೆ ಲಭ್ಯವಿದೆ. ಮತ್ತೆ ಮಾತಾಡ್ತಿದ್ದಾರೆ ಅವರು, 9480-6015567 ಈ ಸಂಖ್ಯೆ. ಹೋದ್ವಾರನೂ ಮಾತಾಡ್ತಾ ಇದ್ರು, ಸರಿಯಾಗಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ. ಹಾಗಾಗಿ ಮತ್ತೆ ಎತ್ಕೊಂಡು ನಾವು ತೊಂದರೆ ಮಾಡ್ಕೊಳ್ಳೋದು ಬೇಡ, ಅವ್ರಿಗೂ ಹೇಳಿ ಹೇಳಿ ನಮಗೂ ಸಾಕಾಗಿದೆ ಅಂತ ಅಂದ್ಕೊಂಡು ನಾವು ಭಾವಿಸ್ಕೊಳ್ತೀವಿ. ನಿಮಗೂ ಗೊತ್ತಾಗ್ತದೆ ಕೇಳಿದ್ರೆ ಅಲ್ವಾ, ಎಷ್ಟು ಸಾರಿ ಹೇಳ್ತೀರಿ ಆದರೂ ಅವರು ದೂರ ಇಡ್ತಾ ಇಲ್ಲ ಅಥವಾ ಸರಿಯಾಗಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ಕೊಂಡು ನೀವು ಭಾವಿಸ್ಕೊಳ್ತೀರಿ. ಹಾಗಾಗಿ ನಾವು ಈ ಕರೆಯನ್ನು ಸ್ವೀಕರಿಸೋದು ಕಷ್ಟ ಆಗ್ತಾ ಇದೆ. ಬೇರೊಂದು ಕರೆ ಬಂತು, ನೋಡೋಣ. ನಮಸ್ಕಾರ, ತಮ್ಮ ಹೆಸರು? ವ್ಯತ್ಯಾಸ ಆಯಿತು. ರೈತ ಮಹಿಳೆಯರು, ಯುವಕರು, ಯುವತಿಯರು, ಅನುಭವಿ ಕೃಷಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದು. ಮತ್ತೊಂದು ಬೇರೆ ಕರೆ ಬಂತು. ನಮಸ್ಕಾರ, ಮಾತಾಡಿ, ಹೇಳಿ, ಯಾರು ತಾವು? ಎಂ ಟಿ ಹೊನ್ನಪ್ಪ ಸರ್, ಮಡಪಾಡಿ, ಸುಳ್ಯ ತಾಲೂಕು. ಎಂ ಟಿ ಹೊನ್ನಪ್ಪ, ಎನ್ ನೀಲಗಿರಿ. ಎನ್ ಅಂದ್ರೆ ನೀಲಗಿರಿ. ನಿಮ್ದು ಎನ್ ಅಂದ್ರೆ ಏನು? ಎನ್ ನೂಜಾಲ ಅಂತ ಮನೆ ಹೆಸರು ಸರ್. ಇನ್ನೊಂದ್ಸಾರಿ? ನೂಜಾಲ. ನೂಜಾಲ. ಎಂತ ಊರಂದ್ರಿ ಹೊನ್ನಪ್ಪನವ್ರೆ? ನಾವು ಕೃಷಿಕರು ಸರ್. ಅಲ್ಲ, ಊರ್ ಯಾವ್ದು? ಏನೇಳಿ ಊರು? ಊರು ಯಾವ್ದು? ಸುಳ್ಯ ತಾಲೂಕು ಮಡಪ್ಪಾಡಿ ಗ್ರಾಮ. ಮಡಪ್ಪಾಡಿ ಗ್ರಾಮ. ನಮ್ದು ಆಕಾಶವಾಣಿ ಚೆನ್ನಾಗಿ ಕೇಳ್ತಲ್ವಾ? ಹೌದು ಸರ್, ನಮಗೆ ಮಡಿಕೇರಿ ಹತ್ತಿರ ಆಗ್ತದೆ. ನಿಮ್ಮ ಕೆಳಗೆ ಮಡಿಕೇರಿ ಕೆಳಗೆ ಘಟ್ಟ ಕೆಳಗೆ ಇರ್ತೀವಿ ನಮ್ಮ. ಹಾಗೆ ಹಾಗೆ. ತಮ್ದು ವಯಸ್ಸು ಎಷ್ಟು ಹೊನ್ನಪ್ಪಣ್ಣ? ನಮ್ಮನ್ನೊಂದು 65 ಸರ್. 65. ಎಷ್ಟು ಎಕರೆ ತಮ್ದು ಜಮೀನು? ಒಂದು 4 ಎಕರೆ ಕೆಳಗೆ ಇದೆ ಸರ್. ಹಾ ಹಾ ಹಾ. ಏನೇನ್ ಬೆಳಿತೀರಿ ಅಲ್ಲೆಲ್ಲ? ಇಲ್ಲಿ ನಾವು ನಾನು ಹೇಳಿದ್ರೆ ಸ್ವಲ್ಪ ಅಡಿಕೆ, ಆಮೇಲೆ ಅದರ ಮಧ್ಯದಲ್ಲಿ ಕಾಳು ಮೆಣಸು, ಕೊಕ್ಕೋ, ಮತ್ತೆ ಸ್ವಲ್ಪ ಸೈಡಲ್ಲಿ ಸ್ವಲ್ಪ ಒಂದು ಗೇರು ಬೀಜ ಅಲ್ವಾ, ತೆಂಗು ಸ್ವಲ್ಪ. ಹೌದು. ಒಳ್ಳೇದು ಒಳ್ಳೇದು. ಹೊನ್ನಪ್ಪನವ್ರೆ, ಈಗ ಕೇಳ್ತಾ ಇದ್ವಿ ಬಲ್ಬ್ ಅನ್ನೋ ಪದ ನಿಮಗೆ ಗೊತ್ತಿದೆ, ಬೆಳಕಿನ ಬುರುಡೆ. ಆದ್ರೆ ಬಲ್ಬ್ಸ್ ಬಲ್ಬಿಲ್ ಅನ್ನೋದಕ್ಕೆ ಏನು ಕರೀತಾರೆ ಅಂತ ಏನಾದ್ರೂ ನಿಮ್ಮ ಗಮನಕ್ಕೆ ಬಂದಿದೆಯಾ? ಇಲ್ಲ ಸರ್, ದೊಡ್ಡ ಗಮನ ಸರ್ ನಮಗೆ ಕೃಷಿಯಲ್ಲಿ ಅದೇ ನಾನು ಶಬ್ದ ಉಪಯೋಗ ಬರಲಿಲ್ಲ. ಈರುಳ್ಳಿ ಗಡ್ಡೆ ಇದೆಯಲ್ಲ, ಈರುಳ್ಳಿ ಗಡ್ಡೆ, ಆಮೇಲೆ ಈ ಲಿಲ್ಲಿ ಬೇಸಿಗೆ ಬರೋದಕ್ಕಿಂತ ಮುಂಚಿತವಾಗಿ ಹೂವಿಗೆ ಬರ್ತದೆ ಲಿಲ್ಲಿ. ಲಿಲ್ಲಿ ಹೂಗಳು, ಅದರ ಗಡ್ಡೆಗಳಿಗೆ ಬಲ್ಬ್ಸ್ ಅಂತ ಕರೀತಾರೆ. ಈರುಳ್ಳಿ, ಲಿಲ್ಲಿ ಇಂತ ಇತ್ಯಾದಿ ಗಡ್ಡೆಗಳಿಗೆ ಬಲ್ಬ್ಸ್ ಅಂತ ಕರೀತಾರೆ. ಬಲ್ಬಿಲ್ ಅಂತಂದ್ರೆ ಇವುಗಳ ಮರಿಗಡ್ಡೆಗಳಿಗೆ ಬಲ್ಬಿಲ್ಸ್ ಅಂತ ಕರೀತಾರೆ. ಒಂದು ಹೊಸ ಪದ ನಿಮ್ಗೆ ಅಲ್ವಾ? ಹೌದೌದೌದ. ಹಿಂಗೆ ಏನ್ ಕಲ್ತಷ್ಟು ಕಲ್ತಷ್ಟು ನಾವ್ ಇಷ್ಟೇ ಕಲ್ತಿರೋದಂತ ಅನ್ಸ್ಬಿಡುತ್ತಲ್ವಾ? ಹೌದು, ಅಲ್ಲ ಹೊಸ ಹೊಸ ವಿಚಾರಗಳು ಸಿಗ್ತದೆ ಈ ರೇಡಿಯೋದಲ್ಲಿ. ನಿಜ ನಿಜ, ವಾರ ವಾರ ಇದು ಹದ್ಕೊಂಡಿದ್ರಲ್ಲ ಈ ಕಾರ್ಯಕ್ರಮ. ಹೌದು ಹೌದು, ಬಹಳಷ್ಟು ವಿಚಾರಗಳು ನಮಗೆ ಸಿಗ್ತಾ ಇರ್ತದೆ. ನಿಜ ನಿಜ, ನಿಮ್ಮಿಂದ ನಾವು ಕಲಿತೀವಿ, ನಮ್ಮಿಂದ ನೀವು ವಿಚಾರಗಳನ್ನ ಪಡ್ಕೊಂಡಂಗೆ. ಹೌದು, ಹೊನ್ನಪ್ಪನವ್ರೆ ಧನ್ಯವಾದ, ನಮಸ್ಕಾರ. ನಮಸ್ಕಾರ. ಕೇಳಿದ್ರಿ, ವಾಸುದೇವ್ ಅವರು ಚಂಬು ಗ್ರಾಮದಿಂದ ಸಂಪರ್ಕ ಮಾಡಿದ್ರು. ಅವರ ಸಂಖ್ಯೆಯನ್ನ ಪಡ್ಕೊಳ್ಬೇಕನ್ನೋ ಒಂದು ಸಂದರ್ಭದಲ್ಲಿ ಅವರ ಕರೆ ಮುಕ್ತಾಯವಾಯಿತು. ಹಾಗಾಗಿ ವಾಸುದೇವ್ ಅವರಿಗೆ ನಮ್ಮ ವಿನಂತಿ, ನಿಮ್ಮ ಸಂಖ್ಯೆಯನ್ನ ಮೆಸೇಜ್ ಮಾಡ್ಬೋದು ನೋಡಿ ವಾಸುದೇವ್. 9449894915 ಈ ಸಂಖ್ಯೆಗೆ ತಾವು ವಾಟ್ಸಪ್ ಅಥವಾ ಮೆಸೇಜ್ ಮಾಡ್ಬೋದು ನಿಮ್ಮ ನಂಬರನ್ನು. ವಾಸುದೇವ್ ಅವರಿಗೆ ಈ ಸಂಖ್ಯೆಯನ್ನು ನೀಡ್ತಿದ್ದೀವಿ, 9449894915. ಈ ಸಂಖ್ಯೆಗೆ ತಾವು ನಿಮ್ಮ ಸಂಖ್ಯೆಯನ್ನು ಏನು SMS ಮಾಡಿ ಅಥವಾ ವಾಟ್ಸಪ್ನಲ್ಲಿ ಕಳಿಸ್ಕೊಡಿ. ಮುಂದಿನ ಕರೆ ಯಾರದು ನೋಡೋಣ. ನಮಸ್ಕಾರ, ಯಾರು ತಾವು? ಹಾಂ, ಮಾತಾಡಿ, ತಮ್ಮ ಹೆಸರು? ಎಲ್ಲಿಂದ? ಹೆಸರೇನಂದ್ರಮ್ಮ? ಹೇಮಾವತಿ. ಎಲ್ಲೆವರು? ಇನ್ನೊಂದ್ಸಾರಿ? ಪಾಲೂರು. ಅದು ಸರಿ ಕೇಳ್ತಾ ಇಲ್ಲ, ಹಾಗಾಗಿ ಸುಮಾರು ಕಡೆಗೆ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ, ಸ್ಪಷ್ಟತೆ ಇರೋದಿಲ್ಲಲ್ಲ. ಹೇಮಾವತಿ ಅವರು ಪಾಲೂರು ಗ್ರಾಮದಿಂದ ಮಾತಾಡ್ತಿದ್ರಿ ಅಲ್ವಾ? ಹೌದು, ಮಡಿಕೇರಿ ತಾಲೂಕಲ್ಲಮ್ಮ. ಹೌದು, ಹೇಮಾವತಿ ಅವರು ಎಷ್ಟು ವರ್ಷಗಳಿಂದ ರೇಡಿಯೋ ಕೇಳ್ತಾ ಇದ್ರಿ? ಬಹಳ ವರ್ಷಗಳಿಂದ ಕೇಳ್ತಾ ಇದ್ರಿ ಅಲ್ವಾ? ಒಳ್ಳೇದು ಒಳ್ಳೇದು. ಎಷ್ಟೆಕ್ರೆ ತಮ್ದು ತೋಟ ಇದೆ, ಗದ್ದೆ ಏನಾದ್ರೂ ಇದೆಯಾ, ಹಸುಗಳಿದಾವ ಹೇಗೆ? ತೋಟ ಇದೆಯಲ್ವಾ? ಸ್ವಲ್ಪ ಅಂದ್ರೆ ಈಗ ಎಷ್ಟು ಉಳಿದಿದೆ ನಿಮ್ಗೆ? ಎಷ್ಟು ತೋಟ ಉಳಿದಿದೆ ನಿಮ್ಗೆ? ಅದರಲ್ಲೇ ಜೀವನ ಮಾಡ್ತೀರಿ? ಮತ್ತೆ ಬಿಡುವಿದ್ದಾಗ ಏನಾದ್ರೂ ಆ ಕಡೆ ಕಡೆ ಹೋಗಿ ಬರ್ತೀರಾ? ಹೌದು, ಕೂಲಿ ಕೆಲಸ ಮಾಡೋರು ಬಹಳ ಸುಖವಾಗಿದ್ದಾರಮ್ಮ ಎಷ್ಟೋ ಕಡೆಗೆ. ನೀವು ಚೆನ್ನಾಗಿದ್ದೀರಿ ಅಂತ ಅನಿಸ್ತಾ ಇದೆಲ್ವಾ? ಹೌದೌದು, ಏನಿಲ್ಲ, ಬಂದ ಕಷ್ಟನ ಪ್ರೀತಿಯಿಂದ ಸ್ವೀಕರಿಸ್ಬೇಕಷ್ಟೇ ಅಲ್ವಾ? ದೊಡ್ಡವರಿಗೆ ದೊಡ್ಡ ಕಷ್ಟ, ಸಣ್ಣವರಿಗೆ ಸಣ್ಣ ಕಷ್ಟ ಅಂತ ಹೇಳೋದಿದೆ ಅಲ್ವಾ? ಹಂಗೆ ಹಂಗೆ ಅದೇ, ಎಷ್ಟೋ ಜನಗಳಿಗೆ ದುಡ್ಡು ಬಂದಾಗ್ಲೇನೆ ಇನ್ನೂ ಕಷ್ಟಗಳು ಹೆಚ್ಚಿಗೆ ಆಗಿದಾವೆ. ಅಲ್ಲ, ಒಳ್ಳೇದಾಗುತ್ತೆ ಅನ್ಕೊಂಡು ಹೋಗ್ಬೇಕು. ಆಮೇಲೆ ನಿಮ್ಮ ಮಟ್ಟದಲ್ಲಿ ನೀವ್ ಏನೇನ್ ಮಾಡ್ಕೊಳ್ಲಿಕ್ಕಾಗುತ್ತೋ ಮಾಡ್ತಾ ಹೋಗಿ, ಆಮೇಲೆ ಪಂಚಾಯತ್ ಅವ್ರನ್ನ ಸಂಪರ್ಕ ಮಾಡ್ಕೊಂಡು ಏನು ಕೆಲಸ ಮಾಡ್ತಾ ಹೋಗ್ಬೇಕು. ಹೌದೌದು. ಪ್ರಶ್ನೆ ತಮಗೆ ಅಮ್ಮ, ಏಲಕ್ಕಿ ಕಾಳ್ಮೆಣಸು ನೀವು ಬೆಳೀತಿದ್ದೀರಲ್ವಾ? ಸ್ವಲ್ಪ ಸ್ವಲ್ಪ ಅದೇ, ಏಲಕ್ಕಿ ಬಗ್ಗೆ ಒಂದು ಪ್ರಶ್ನೆ, ಬಹಳ ಸರಳವಾದ್ದು ಕೇಳೋಣಂತ ಅನ್ಕೊಂಡ್ವಿ. ನೋಡಿ, ಏಲಕ್ಕಿಯನ್ನು ಯಾವ ತಿಂಗಳಲ್ಲಿ ನಾಟಿ ಮಾಡೋದು ಸೂಕ್ತ ಅಂತ ಹೇಳ್ತೀರಿ? ಆಗಸ್ಟ್ನಲ್ಲ? ಆಗಸ್ಟ್ನಲ್ಲೂ ಮಾಡ್ಬೋದು, ಜೂನ್ ಜುಲೈ ಸೂಕ್ತ. ಹೌದೌದು, ಅದು ಆಗಸ್ಟ್ ವರೆಗೂ ಮಾಡ್ಕೋಬಹುದು. ಜೂನ್ ಜುಲೈ ಚೆನ್ನಾಗಿ ಬೇರ್ ಬಿಟ್ಟು ಬೆಳಿತವಂತ ಅನ್ಕೊಂಡು ಹೇಳೋದಿದೆ. ಹೌದು, ಒಳ್ಳೇದಮ್ಮ, ಧನ್ಯವಾದ ಹೇಮಾವತಿ ಅವರೇ, ನಮಸ್ಕಾರ. ಕೇಳಿದ್ರಿ, ಕರೆಗಳನ್ನ ಮಾಡ್ತದ್ರಿ. ಇನ್ನೂ ಎರಡು ಜನನ ತೆಗೆದುಕೊಳ್ಬಹುದು ಅಂತ ಅನ್ಸುತ್ತೆ, ನೋಡೋಣ. ನಮಸ್ಕಾರ, ಮಾತಾಡಿ, ಯಾರು ತಾವು? ಹಲೋ. ಹಾ, ತಮ್ಮ ಹೆಸರು? ವಿಜಯಕುಮಾರ್ ಅಂತ ಸರ್. ಎಲ್ಲಿಂದ ಸಮಯ? ನಾವು ಪುತ್ತೂರು ತಾಲೂಕು ಈಶ್ವರ ಮಂಗಲದಿಂದ ಸರ್. ಓಹೋ, ಈಶ್ವರ ಮಂಗಳ. ಹೌದು, ಏನ್ ಮಾಡ್ತೀರಿ ವಿಜಯಕುಮಾರಣ್ಣ? ನಾವು ಕೃಷಿ ಸರ್, ಮನೆಯಲ್ಲಿ. ಹೌದಾ? ಹೌದು. ಎಷ್ಟೆಕರೆ ತೋಟ ಇದೆ, ಏನ್ ಬೆಳಿತೀರಿ? ತೋಟ ಒಂದು 4-5 ಎಕರೆ ಇದೆ ಸರ್. ಹಾ, ಅಡಿಕೆ, ತೆಂಗು, ರಬ್ಬರ್. ಓಹೋ, ಎಲ್ಲ ಮಿಶ್ರ ಬೆಲೆ ಆಗಿ ಮಾಡ್ತಾ ಇದ್ದೇವೆ. ನಾಲ್ಕೈದು ಎಕರೆಯಲ್ಲಿ ಸೊಗಸ ಜೀವನ ಮಾಡ್ಬೋದಲ್ವಾ? ತೊಂದ್ರೆ ಇಲ್ಲ ಸರ್, ಈಗ ಎಲ್ಲ ಸ್ವಲ್ಪ ರೇಟ್ ಇದ್ದ ಕಾರಣ. ನೋಡಿ ಅದೇ ಅಲ್ಲಿಂದ ಅಲ್ಲಿಗೆ ತೊಂದ್ರೆ ಇಲ್ಲ. ಹೌದು, ರೇಟ್ ಇದ್ದಾಗ ದುಡ್ಡು ಉಳಿಸ್ಕೋಬೇಕು, ಮತ್ತೆ ಒಂಥರ ಎಲ್ಲೋ ಇಟ್ಟು ಬಿಡ್ಬೇಕು ನಮ್ದಲ್ಲ ಅನ್ನೋ ರೀತಿಯಲ್ಲಿ. ಇಲ್ಲಾಂದ್ರೆ ಕಷ್ಟ ಬಂದಾಗ ಖರ್ಚು ಮಾಡಿದಾಗ ಮತ್ತೆ ಅದೆಲ್ಲಿ ಸಿಗುದಿಲ್ಲ. ಈ ಹಣಕಾಸಿನ ನಿರ್ವಹಣೆಯನ್ನ ಎಲ್ಲರೂ ಮಾಡ್ತಾ ಹೋದ್ರೆ ಅನುಕೂಲನೇ. ವಿಜಯಕುಮಾರ್ ತಾವ್ ಏನ್ ಓದಿದಿರಿ? ಬಿಕಾಂ. ಒಳ್ಳೇದೇ ನೋಡಿ, ಒಳ್ಳೇದೇ, ಗುಡ್. ಯಾಕೆ ಕೇಳಿದಂದ್ರೆ ಒಂದು ಇಂಗ್ಲಿಷ್ ಪದ ನಿಮಗೆ ಗೊತ್ತಿರಬೇಕಂತ ಅನ್ಕೊಂಡು ಕೇಳ್ತಾ ಇದೀನಿ. ನೇಗಿಲು, ನೇಗಿಲು ಕನ್ನಡ ಪದ ಅಲ್ವಾ? ನೇಗಿಲು ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ ಅಂತ ಹೇಳ್ಬೋದಾ? ಇಲ್ಲ, ನೆನಪಿದೆ, ಮರ್ತಿದ್ದೀರಿ, ಮರ್ತಿದ್ದೀರಿ. ಇಲ್ಲ, ಬಹಳ ಸುಲಭವಾಗಿ ಈಗ ಹೇಳ್ಬಿಟ್ರೆ ಅಯ್ಯೋ ಅಯ್ಯೋ ಗೊತ್ತೈತಲ್ಲ ಸರ್, ನೆನಪಾಗ್ಲಿಲ್ಲ ಅಂತ ಹೇಳ್ತೀರಿ. ನೇಗಿಲು ಪಿ ಇಂದ ಶುರುವಾಗುತ್ತೆ ಪದ, ಪಿ ಪಿ ಇಂದ ಶುರುವಾಗುತ್ತೆ. ಪಿ ಇಂದ ಶುರುವಾಗುತ್ತೆ, ಗೊತ್ತಾಗ್ತಲ್ವಾ? ಹೌದು, ನೋಡೋಣ ನೋಡೋಣ, ಮುಂದಿನವರು ಮಾತಾಡ್ತಾರಲ್ಲ ಉತ್ತರ ಸಿಗುತ್ತೆ. ಕಾಯ್ತಾ ಇರ್ರಿ, ಕೇಳ್ತಾ ಇರ್ರಿ. ಧನ್ಯವಾದ, ನಮಸ್ಕಾರ. ಕೇಳಿಗ್ರಿ ನೋಡಿ, ವಿದ್ಯಾವಂತರು ಅವಿದ್ಯಾವಂತರು ಅಂತ ಏನಿಲ್ಲ. ಇವತ್ತಿನ ಸಮಾಜದಲ್ಲಿ ತುಂಬಾ ಜನ ಇಂಗ್ಲಿಷ್ ಅನ್ನ ಬಳಕೆ ಮಾಡ್ತಾರೆ, ಪದಗಳನ್ನ ಉಪಯೋಗಿಸ್ಕೊಳ್ತಾರೆ. ಹಾಗಾಗಿ ಕೆಲವೊಂದನ್ನ ನೋಡೋಣ, ನಿಮ್ಮ ಗಮನಕ್ಕೆ ಇದೆಯೋ ಇಲ್ಲ ಅಂತ ಅನ್ಕೊಂಡು ಕೇಳ್ತಾ ಇದೀವಿ. ಮುಂದಿನ ಕರೆ. ನಮಸ್ಕಾರ. ಕಡತವಾಯ್ತು. ನೇಗಿಲು ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ ಅಂತ ಅನ್ಕೊಂಡು ಹೇಳ್ಬೋದಾ? ನೋಡಿ, ನೇಗಿಲು ಎಂಬುದನ್ನ ಇಂಗ್ಲಿಷ್ ನಲ್ಲಿ ಏನೆಂದು ಕರೀತಾರೆ ಅನ್ನೋದು ನಮ್ಮ ಪ್ರಶ್ನೆ. ವ್ಯತ್ಯಾಸ ಆಯ್ತು, ಉತ್ತರ ಗೊತ್ತಿಲ್ಲಂದ್ರೆ ತಿಳಿಪಡಿಸ್ತೀವಿ ಶ್ರೋತೃಗಳೇ. ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡ್ ಬರ್ತಾ ಇದೆ. ಮಾತಾಡಿ, ಯಾರು ತಾವು ಹೇಳಿ, ತಮ್ಮ ಹೆಸರು? ಕರೆಗಳನ್ನ ಮಾಡ್ತಾ ಇದ್ದೀರಿ, ಆದರೆ ವ್ಯತ್ಯಾಸ ಆಗ್ತಾ ಇರುತ್ತೆ, ಆದರೂ ಬಿಡಬೇಡಿ ಶ್ರೋತೃಗಳೇ, ಪ್ರಯತ್ನವನ್ನು ಮಾಡ್ತಾ ಹೋಗಬೇಕು. ಇದೊಂದು ಅವಕಾಶ ಎಷ್ಟೋ ಜನಗಳಿಗೆ ಸಿಗಲಾರದು. ಕೊನೆ ಕರೆ ಅನಿಸುತ್ತೆ ನಮಗೆ, ಯಾರು ಮಾಡ್ತೀರಿ ನೋಡಿಕೊಂಡು ಅವ್ರ ಜೊತೆ ಮಾತಾಡಿ ನಾವು ಮುಕ್ತಾಯ ಮಾಡ್ತೀವಿ ಶ್ರೋತೃಗಳೇ. ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಇವತ್ತಿನ ಕಿಸಾನ್ ವಾಣಿಯಲ್ಲಿ ಕೃಷಿ ಸಿರಿ ಮೂಡ್ ಬರ್ತಾ ಇದೆ. ಕರೆ ನಿರೀಕ್ಷೆಯಲ್ಲಿದ್ದೀವಿ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಇಲ್ಲ, ಬರ್ತಾ ಇಲ್ಲ, ಬೇಡ, ನಾವು ಮತ್ತೆ ಸ್ವೀಕರಿಸಿ ಹೆಚ್ಚು ಸಮಯವನ್ನು ವ್ಯಯ ಮಾಡೋದು ಬೇಡ ಅಂತ ಅನಿಸಿತು. ಕರೆ ಬಂತು, ಆದರೆ ಸ್ವೀಕರಿಸೋದು ಬೇಡ ಅಂತ ಅಂದ್ಕೊಂಡು ನಾವು ನಿಶ್ಚಯಿಸಿದ್ವಿ ಶ್ರೋತೃಗಳೇ. ನೇಗ್ಲು ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಪ್ಲೋ ಅಂತ ಕರೀತಾರೆ, ಪಿ ಎಲ್ ಒ ಯು ಜಿ ಹೆಚ್, ಪ್ಲೋ. ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಶ್ರೋತೃಗಳೇ. ಸಂಪರ್ಕ ಮಾಡಿದ ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಇದುವರೆಗೆ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ವಿಜಯ ಅಂಗಡಿ. ಪುನರ್ ನವೀಕರಣಗೊಂಡು ಎಲ್ಲ ಆಧುನಿಕ ಸುಸಜ್ಜಿತ ವ್ಯವಸ್ಥೆಯೊಂದಿಗೆ ಮಡಿಕೇರಿಯ ಅಶ್ವಿನಿ ಆಸ್ಪತ್ರೆ ಇದೇ ಜೂನ್ 1 ಪುನರಾರಂಭಗೊಂಡಿದೆ. ಮೂಳೆ ಚಿಕಿತ್ಸಾ ತಜ್ಞರು, ಮಹಿಳೆಯರ ಮತ್ತು ಮಕ್ಕಳ ತಜ್ಞರು, ಇಎನ್ಟಿ ಹಾಗೂ ಶಿರಾ ಮತ್ತು ಕುತ್ತಿಗೆ ಕ್ಯಾನ್ಸರ್ ತಜ್ಞರು, ಜನರಲ್ ಫಿಸಿಷಿಯನ್ ಲಭ್ಯವಿದ್ದು, ಪೂರ್ಣ ಪ್ರಮಾಣದ 4 ಶಸ್ತ್ರಚಿಕಿತ್ಸಾ ಕೊಠಡಿ, ಆಪ್ತೋಮಾಲಜಿ ಶಸ್ತ್ರಚಿಕಿತ್ಸಾ ಕೊಠಡಿ, ಸುಸಜ್ಜಿತ ದಂತ ಚಿಕಿತ್ಸಾಲಯ, 5-ಬೆಡ್ನ ಡಯಾಲಿಸಿಸ್ ಸೆಂಟರ್, 24 ನಿರಂತರ ಸೇವೆ ಲಭ್ಯವಿರುವ ಮೆಡಿಕಲ್ ಸೆಂಟರ್, ಅಶ್ವಿನಿ ಆಸ್ಪತ್ರೆ, ಮಡಿಕೇರಿ. ಸಿಇಟಿ ಜೆಇಇ ನೀಟ್ ರ್ಯಾಂಕ್ ಆಕಾಂಕ್ಷಿಗಳಿಗೆ ಸುವರ್ಣಾವಕಾಶ. ಚಾಣಕ್ಯ ಕೋಚಿಂಗ್ ಸೆಂಟರ್ನ ದಕ್ಷಿಣ ಕನ್ನಡ ಉಡುಪಿ ಮೈಸೂರು ಹಾಗೂ ಬೆಂಗಳೂರಿನ ಉಪನ್ಯಾಸಕರು ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಸಿಇಟಿ ಜೆಇಇ ನೀಟ್ಗೆ ಪ್ರತಿ ಭಾನುವಾರ ವಿರಾಜಪೇಟೆಯ ಚಾಣಕ್ಯ ಹಾಗೂ ಮಡಿಕೇರಿಯ ಸೆಂಟ್ ಜೋಸೆಫ್ ಪಿಯು ಕಾಲೇಜಿನಲ್ಲಿ ಜೂನ್ 10ರಿಂದ ತರಬೇತಿ ನೀಡಲಿದ್ದಾರೆ. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 8277496007. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಮಳೆ ಶುರುವಾಯ್ತು, ಈ ಬಟ್ಟೆಗಳು ಯಾವುದು ಒಣಗ್ತಾನೆ ಇಲ್ಲ. ಭಾರತಿ ರೆಡಿ ಹೌಸ್ ನಲ್ಲಿ ವಾಟರ್ ಹೀಟರ್, ರೂಮ್ ಹೀಟರ್, ಕ್ಲಾಟ್ ಡ್ರೈಯರ್ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವಾಷಿಂಗ್ ಮೆಷಿನ್ ಗೆ ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತಿ ರೇಡಿಯೋ ಹೌಸ್, ಮೇನ್ ರೋಡ್, ಗೋಣಿಕೊಪ್ಪ, ಹಿಲ್ ರೋಡ್, ಮಡಿಕೇರಿ. ನೀವು ಬಯಸುವ ಡಿಸೈನ್ಸ್ ನಲ್ಲಿ ಚಿನ್ನಾಭರಣಗಳು ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನಲ್ಲಿ ಡೈಮಂಡ್ ಬೆಳ್ಳಿ ಆಭರಣಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಅಭಿಲಾಷ್ ಸ್ಟೋರ್ ನಲ್ಲಿ ಫಾಸ್ಟ್ ಟ್ರ್ಯಾಕ್ ವಾಚ್ ಗಳ ಮೇಲೆ ಅಪ್ ಟು 20% ಡಿಸ್ಕೌಂಟ್. ಟೈಟಾನ್, ಸೋನಾಟಾ, ಟೈಮೆಕ್ಸ್ ವಾಚ್ ಗಳ ಹೊಸ ಕಲೆಕ್ಷನ್ಸ್ ನಿಮಗಾಗಿ. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಸ್ ಆಫರಿಂಗ್ ಎಂಜಿನಿಯರಿಂಗ್ ಕೋರ್ಸಸ್ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷೀನ್ ಲರ್ನಿಂಗ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್, ಸಿವಿಲ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್ ವಿತ್ ಎಕ್ಸಲೆಂಟ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಅಂಡ್ ಸ್ಕಾಲರ್ಶಿಪ್ ಫಾರ್ ಮೆರಿಟೋರಿಯಸ್ ಅಂಡ್ ಸ್ಪೋರ್ಟ್ಸ್ ಅಚೀವರ್ಸ್. ಆನ್ ಕ್ಯಾಂಪಸ್ ಹಾಸ್ಟೆಲ್ ಫೆಸಿಲಿಟೀಸ್. ಜಾಯಿನ್ ಸಿಐಟಿ ಕೂಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಪೊನ್ನಂಪೇಟ್, ಕೊಡಗು. ಆ ಕಾಲ್ 9631555. ನಿಧನ ಸುದ್ದಿ. ಅಭ್ಯತ್ಮಂಗಲ ಗ್ರಾಮದ ನಿವಾಸಿ ಅಂಚೆಮನೆ ಲವ ಅವರ ಪತ್ನಿ ಪಾರ್ವತಿ ಅವರು ಇಂದು ನಿಧನರಾಗಿದ್ದಾರೆ. 64 ವರ್ಷ ಪ್ರಾಯದ ಅಂಚೆಮನೆ ಪಾರ್ವತಿ ತವರು ಮನೆ ಮಂದೋಡಿ. ಅಂತ್ಯಕ್ರಿಯೆ ಗುರುವಾರ ಅಭ್ಯತ್ಮಂಗಲ ಗ್ರಾಮದ ಸ್ವಗೃಹದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಚೇರಳ ಶ್ರೀಮಂಗಲ ಗ್ರಾಮ ಚೆಟ್ಟಳಿಯ ದಿವಂಗತ ಪರ್ಲಕೋಟಿ ತಮ್ಮಯ್ಯ ಅವರ ಪತ್ನಿ ಭೋಜಮ್ಮ ಅವರು ಇಂದು ನಿಧನರಾಗಿದ್ದಾರೆ. 91 ವರ್ಷ ಪ್ರಾಯದ ಪರ್ಲಕೋಟಿ ಭೋಜಮ್ಮ ತವರು ಮನೆ ಪೈಕೇರ. ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಸ್ವಗ್ರಾಮದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್, ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್, ನಾಪೋಕ್ಲು. ಕಾಲ್ 9900027009. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಪ್ರಾಣಿತಯ ಸಂಗತ್ರ ಆಡಳಿತ ಮಂಡಳಿ ಕಾರ್ಯಕಾರಿ ಸಮಿತಿ ಸಭೆ ಜಿಲ್ಲಾಧಿಕಾರಿ ಡಾ ಸತೀಶ್ ಎಂಡ ಕೊರವು ಕಾರಿಕೆಯಲ್ಲಿ ಇಂದು ನಡೆದದ್ದು. ಮಡಿಕೇರಿಯಲ್ಲೂ ಉಳ್ಳ ಪಶುಪಾಲನಾ ಇಲಾಖೆ ಕಚೇರಿ ಸಭಾಬಾಡಿಯಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲೆಯಲ್ಲಿ ಕಟ್ಟಿಯಂಡು ಉಳ್ಳ ಸರ್ಕಾರಿ ಗೋಶಾಲೆಯ ಕೆಲಸತ್ನ ಚುರುಕುಲು ತೂತಿತ್ತು. ಆಗಸ್ಟ್ ನೇರಕ್ಕೆ ಉದ್ಘಾಟನೆ ಮಾಡುವ ಕ್ರಮ ಅರ್ಥವನಕ್ಕೆ ಸಂಬಂಧಪಟ್ಟ ಇಂಗಕ್ಕೆ ನಿರ್ದೇಶನ ಕೊಡ್ತ ಜಿಲ್ಲಾಧಿಕಾರಿ. ಗೋಶಾಲೆಯಲ್ಲಿ ಇಪ್ಪ ಪ್ರಾಣಿಯಕ್ಕೆ ನೀರು ಮೇಚಿ ಕೂಡನಕ್ಕೆ ಅವಶ್ಯ ಮೂಲಭೂತ ಸೌಲಭ್ಯ ಕೊಡಪಕ್ಕೆ ಪೊರಗುತ್ತಿಗೆ ಆಧಾರತ್ತು ಸೇವೆ ಪಡೆದವನಿಗೆ ಸೂಚನೆ ಕೊಡ್ತದೆ. ಮಿಂಜಕ ತಕ ಪರಂದ ಅವು ಅತ್ತ ಖರ್ಚಿಯಳ ಅಕ್ರಮ ಆಯ್ತು ಕರ್ತುವನ ತರ್ಪನಿಟ್ಟಲು ಜಿಲ್ಲೆಯ ಎಲ್ಲಾ ಚೆಕ್ ಪೋಸ್ಟ್ಲು ತಪಾಸಣೆ ನಡೆಸುವಕ್ಕೆ ಪೊಲೀಸ್ ಇಲಾಖೆಯ ಸಹಕಾರ ಪಡೆದಂಡು ಅವಶ್ಯ ಕ್ರಮ ಅರ್ತವನಕ್ಕೆ ಎಣಿಚಿ. ಈ ಸಂದರ್ಭ ತಕ ಪರಂದ ಪಶುಪಾಲನಾ ಇಲಾಖೆ ಉಪನಿರ್ದೇಶಕಗಳನ್ನ ಡಾ ಸುರೇಶ್ ಭಟ್, 50 ಪ್ರಾಣಿ ರಕ್ಷಕನ ಚಾಕುವಕ್ಕೆ ಕಟ್ಟಿಯಂಡು ಉಳ್ಳ ಗೋಶಾಲೆಯಲ್ಲಿ ಅವಶ್ಯವುಳ್ಳ ಮೂಲಭೂತ ಸೌಕರ್ಯಕ್ಕೆ ಬೋಂಡಿಯನ್ನು ವ್ಯವಸ್ಥೆ ಮಾಡುವ ಎಂದು ಅರಿಚಿಟ್ಟಿತ್ತು. ಜಿಲ್ಲೆಯ ಖಾಸಗಿ ಗೋಶಾಲೆಯಲ್ಲೂ ಉಳ್ಳ ಪ್ರಾಣಿಯ ಮಾಹಿತಿಯನ್ನು ಕೊಡ್ತದೆ. ಜಿಲ್ಲಾ ರತ್ತ ಕಡ್ಚಿಯರ ರಕ್ಷಣೆ ಕೂಡನಕ್ಕೆ ಗೋಶಾಲೆಯ ಪರಿಣಾಮಕಾರಿಯನ್ನು ಅನುಷ್ಠಾನ ಕರ್ತುಂಡೆ ಕ್ರಮಕ್ಕೆ ಸಂಬಂಧಪಟ್ಟನಕ್ಕೆ ನಡೆದ ಸಭೆಯಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಯ ಮುಖ್ಯಪಟ್ಟವು ಕೂಡಿಯಾಡಿ ತಿಂಜತ್ತು. ಜಿಲ್ಲೆಯಲ್ಲಿ ಅಡಬಡತೆ ಪೊಜ್ಜನುಳ್ಳ ಮಳೆ ಕೂಡನಕ್ಕೆ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದ ಮಾರಿಪತ್. ಜಿಲ್ಲೆಯ ಎಲ್ಲ ಅಂಗನವಾಡಿ ಪಿನ್ಯ ಸ್ಕೂಲ್ ಕಾಲೇಜಿಗೆ ನಾಳೆ ರಜೆ ಘೋಷಣೆ ಮಾಡಿತು. ಜಿಲ್ಲಾಧಿಕಾರಿ ಡಾ ಸತೀಶ್ ಆದೇಶ ಮಾಡಿತು. ಮಡಿಕೇರಿ ತಾಲೂಕು ಪೆರಾಜರ ಶ್ರೀ ಶಾಸ್ತಾವು ತಿರಿಕೆರೆ ಪಕ್ಕ ಉಳ್ಳ ಪಯಸ್ವಿನಿ ಪೊಳೆಕ್ಕೆ 3 ಕೋಟಿ ರೂಪಾಯಿ ಖರ್ಚಿಲು ಕಟ್ಟಿನ ಕಿಂಡಿ ಅಣೆಕಟ್ಟು ಪಿನ್ಯ ತಡೆಗೋಡೆ ಕೂಡನಕ್ಕೆ ಪ್ರದೇಶದ 3.56 ಕೋಟಿ ರೂಪಾಯಿ ಖರ್ಚಿಲು ನಡೆತನ ಬಾರೆ ಬಾರೆ ಅಭಿವೃದ್ಧಿ ಕಾಮಗಾರಿನ ಶಾಸಕ ಕೆಜಿ ಬೋಪಯ್ಯ ಇಂದು ಉದ್ಘಾಟನೆ ಮಾಡಿಚಿ. ಪೆರಾಜ ಗ್ರಾಮ ಪಂಚಾಯತಿ ಸಭಾ ಬಾಡಿಲ ಬೈಯಂಜ ನಡೆದ ಕಾರ್ಯಕ್ರಮ ತಕ್ಕ ಪರಂದ ಶಾಸಕಾಂಗ ಗ್ರಾಮೀಣ ಪ್ರದೇಶತ್ರ ಅಭಿವೃದ್ಧಿಗೂ ಸರ್ಕಾರ ಜಲಜೀವನ್ ಮಿಷನ್ ಕೂಡ್ನಕ್ಕೆ ಪದತರತರ ಯೋಜನೆ ಜಾರಿಕೊಂಡು ಬಂದಿತ್ತು. ಇಕ್ಕಾಕಲೆ ನರ್ತಿಯನ್ನುಳ್ಳ ಕಾಮಗಾರಿನ ಬಿರಿಯ ತೂಪಾಂಡ ಕೂಟಕ್ಕೆ ಗ್ರಾಮ ಪಂಚಾಯತಿ ಬೋಂಡಿಯನ ಪುದಿಯ ಕಾರ್ಯಕ್ರಮತನ ನೇಮಕೊತ್ತನಕ್ಕೆ ಕೈಕೊಡುತ್ತೋವನಿಕೆ ಅಣಚಿ ಕಾರ್ಯಕ್ರಮದ ಹಾಜರಿಂಜ ರಾಜ್ಯ ಪಶ್ಚಿಮ